ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಭದ್ರಾವತಿ. ದಿನಾಂಕ 20ರಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಆವರಣ ಶಿವಮೊಗ್ಗ, ಇಲ್ಲಿ ಜರುಗಿದ ಕೃಷಿ ಮತ್ತು ತೋಟಗಾರಿಕಾ ಮೇಳ 2023ರ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ದಿನಾಂಕ 20ರ ಸೋಮವಾರದಂದು ನಿನ್ನೆ ಕೃಷಿ ಮತ್ತು ತೋಟಗಾರಿಕಾ ಮೇಳ 2023ರ ಸಮಾರೋಪ ಸಮಾರಂಭವನ್ನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಆವರಣ ಶಿವಮೊಗ್ಗದಲ್ಲಿ ಆಯೋಜಿಸಲಾಗಿತ್ತು. ಈ ಬಾರಿಯ ಕೃಷಿ ಮೇಳದ ಧ್ಯೇಯವಾಕ್ಯ ಸುಸ್ಥಿರ ಆದಾಯಕ್ಕಾಗಿ ಸೆಕೆಂಡರಿ ಕೃಷಿ ತಾಂತ್ರಿಕತೆಗಳು ಹಾಗೂ ಮೌಲ್ಯವರ್ಧನೆ. ಕಾರ್ಯಕ್ರಮವು ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ರೈತಗೀತೆ ಹಾಗೂ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಕೃಷಿ ಮಹಾವಿದ್ಯಾಲಯದ ಡೀನ್ ಆದಂತಹ ಡಾಕ್ಟರ್ ಬಿಎಂ ದುಷ್ಯಂತ್ ಕುಮಾರ್ ಅವರು ಬಂದಂತಹ ಅತಿಥಿಗಳಿಗೆ ಸ್ವಾಗತವನ್ನ ಕೋರಿದರು. ಕುಲಪತಿಗಳಾದಂತಹ ಆರ್ಸಿ ಜಗದೀಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ನಡೆಸಿಕೊಳ್ಳಬೇಕು ಅಂತೇಳಿ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಸುಸ್ವಾಗತ. ಇದರ ಜೊತೆಗೆ ಕೃಷಿ ಮೇಳದ ಈ ಅಂತಿಮ ದಿನದಂದು ಉದ್ಘಾಟನೆ ಮಾಡಲಿರುವ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಬಿಕೆ ಅರುಣ್ ಕುಮಾರ್ ಅವರು, ಶಿಕ್ಷಣ ತಜ್ಞರು ತೀರ್ಥಹಳ್ಳಿ ಅವರಿಗೂ ಸಹ ಸುಸ್ವಾಗತ. ಅದೇ ರೀತಿ ಗೌರವಾನ್ವಿತ ವ್ಯವಸ್ಥಾಪನ ಮಂಡಳಿ ಸದಸ್ಯರುಗಳಾದ ಶಿವಯುತ ವೀರಭದ್ರಪ್ಪ ಪೂಜಾರಿ, ಪ್ರಗತಿಪರ ರೈತರು ಶಿವಮೊಗ್ಗ ಅವರಿಗೂ ಸುಸ್ವಾಗತ. ಶ್ರೀಯುತ ಕೆ ನಾಗರಾಜ್, ಪ್ರಗತಿಪರ ರೈತರು ಚನ್ನಗಿರಿ ಅವರಿಗೂ ಸುಸ್ವಾಗತ. ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ವೀರಭದ್ರಪ್ಪ ಪೂಜಾರಿ ಅವರು ನೆರವೇರಿಸಿದರು. ಇವರೊಂದಿಗೆ ನಾಗರಾಜಪ್ಪ ಹಾಗೂ ವಿವಿಧ ಗಣ್ಯ ಮಹೋದಯರು ಕೂಡ ಭಾಗಿಯಾಗಿದ್ದರು. ಉದ್ಘಾಟನೆಯ ಬಳಿಕ ಮಾತನಾಡಿದ ಶ್ರೀ ವೀರಭದ್ರಪ್ಪ ಪೂಜಾರಿ ಅವರು, ತಮ್ಮೆಲ್ಲರ ಮುಂದೆ ನಿಂತು ತಮ್ಮ ಜ್ಞಾನದ ಎದುರಿಗೆ ಮಾತಾಡಲು ಅಷ್ಟು ದೊಡ್ಡವನು ಅಲ್ಲ, ಆ ಜ್ಞಾನದಲ್ಲಿ ನಾನು ವಿಶೇಷತನೂ ಅಲ್ಲ. ಆದರೆ ನಮ್ಮ ಸಂಸ್ಥೆಗೆ ಬಂದು 2 ವರ್ಷ ಆದಮೇಲೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಶಿಕ್ಷಣ ಸಂಶೋಧನೆ ವಿಸ್ತರಣೆಯ ಭಾಗಗಳಿದ್ದು ನಮ್ಮ ಭಾರತೀಯ ಪರಂಪರೆಯ ಸನಾತನ ಹಿಂದೂ ಧರ್ಮದ ಜೊತೆಗೆ ಸಾವಯವ ಕೃಷಿಯನ್ನು ಜೊತೆಗೂಡಿಸಿಕೊಂಡು ದೇಶದ ಜನತೆಗೆ ಆಹಾರವನ್ನು ಹಿಂದೆ ಕೊಡ್ತಾ ಇದ್ದಿದ್ದು ಹೇಗೆ, ಈಗ ಕೊಡೋದು ಹೇಗೆ, ಮುಂದೆ ಕೊಡುವುದು ಹೇಗೆ, ಅದೆಲ್ಲವನ್ನು ಕೊಟ್ಟಾಗ ಮನುಷ್ಯ ಜೀವಕ್ಕೆ ಆರೋಗ್ಯದ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಆಹಾರದ ಗುಣಮಟ್ಟವನ್ನು ಉಳಿಸಿಕೊಂಡು ಸಂಸ್ಥೆಯನ್ನು ಬೆಳೆಸಿಕೊಂಡು ರೈತನಿಗೆ ಕಣ್ಣಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ರೂಪಿಸುವಂತಹ ಎಲ್ಲ ವಿಜ್ಞಾನಿಗಳಿಗೆ ರೈತರ ಪರವಾಗಿ ಹಾಗೂ ಆ ಭಾಗದ ರೈತರನ್ನ ಪ್ರತಿನಿಧಿಸುವ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಹಾರ ಮನುಷ್ಯನಿಗೆ ಬಹಳ ಮುಖ್ಯ. ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆದರೆ ಆ ಆಹಾರ ಪದ್ಧತಿಯ ವ್ಯತ್ಯಾಸದಿಂದ ಒಂದು ದೇಶದ ಮನುಷ್ಯ ಸಂಪತ್ತು ಸಮೃದ್ಧಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಅವನು ಆಸ್ತಿಯಾಗಿ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಆಹಾರದ ಮೇಲೆಯೇ ಮನುಷ್ಯನ ಆರೋಗ್ಯ ನಿಂತಿರುತ್ತೆ. ಹಾಗಾಗಿ ಆ ಆರೋಗ್ಯವನ್ನ ಆ ಆಹಾರವನ್ನು ಕೊಡುವಂತಹ ನೀವು ನಿಜವಾಗಲೂ ಸಮಾಜದ ಧನ್ಯ ಸೇವಕರು ಅಂದ್ರೆ ತಪ್ಪಾಗಲಾರದು. ಸುವ್ಯವಸ್ಥಿತ ಆದಾಯಕ್ಕಾಗಿ, ಸೆಕೆಂಡರಿ ತಾಂತ್ರಿಕತೆಗಾಗಿ ಹಾಗೂ ಮೌಲ್ಯವರ್ಧನೆಗಾಗಿ ಅನ್ನುವ ಒಂದು ಟೈಟಲ್ ಒಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕೃಷಿಕನಿಗೆ ಭರವಸೆಯನ್ನ ಕೊಡಬೇಕಾಗಿದೆ. ನೀನು ಬೆಳೆಯುವ ಬೆಳೆಗೆ ಒಂದು ತಂತ್ರಜ್ಞಾನವನ್ನ ಕೊಡ್ತೇವೆ, ವೈಜ್ಞಾನಿಕತೆಯ ಟಚ್ ಅನ್ನ ಕೊಡ್ತೇವೆ, ಆದರೆ ನಮ್ಮ ಸನಾತನ ಧರ್ಮದ ಸಾವಯವ ಕೃಷಿಯ ಬೆನ್ನನ್ನ ಬಿಡದೆ ನಾವು ಆಧುನಿಕತೆ ಕಡೆಗೆ ಹೋಗಬೇಕಾಗುವುದನ್ನ ಮರೆಯಬಾರದು ಅನ್ನೋದನ್ನು ಕೂಡ ವಿಜ್ಞಾನಿಗಳು ರೈತರಿಗೆ ಯಥಾವತ್ತಾಗಿ ಪಾಠವನ್ನು ಮಾಡ್ತಾರೆ. ಕುಲಪತಿಗಳ ಜೊತೆಗೆ ದಿನನಿತ್ಯವೂ ಈ ಆವರಣದಲ್ಲಿ ಓಡಾಡ್ತಾ ಇದ್ರೂ ಕೂಡ ಒಂದು ಹಬ್ಬ ಒಂದು ಸಂಭ್ರಮ ಇದ್ದಾಗ ನಮ್ಮ ಮನೆಯೂ ಭಿನ್ನವಾಗಿ ಕಾಣುತ್ತೆ, ಆ ಅಂಗಳವೂ ಭಿನ್ನವಾಗಿ ಕಾಣುತ್ತೆ. ಹಾಗೆ ಇವತ್ತು ಇಲ್ಲಿ ಒಂದು ಹಬ್ಬ ನಡೀತಾ ಇದೆ. ಇದಾದ ಬಳಿಕ ಮಾತನಾಡಿದ ಶಿಕ್ಷಣ ತಜ್ಞರಾದಂತಹ ಶ್ರೀ ವಿ ಕೆ ಅರುಣ್ ಕುಮಾರ್ ಅವರು ತಮ್ಮ ಭಾಷಣದಲ್ಲಿ, ಇದೊಂದು ಮೇಳ, ಇದೊಂದು ರೀತಿಯ ಹಬ್ಬ. ಈ ಹಬ್ಬದಲ್ಲಿ ನಮಗೆ ಸಾಕಷ್ಟು ಚೈತನ್ಯ ಸಿಗತ್ತೆ ಅಂತ ಅನ್ಸುತ್ತೆ. ಬಹುಶಃ ಭಾಷಣ ಕೇಳ್ತಕ್ಕಂತಹ ಮೇಳಗಳಲ್ಲ ಇದು. ಆದ್ರೆ ಎದುರಿರ್ತಕ್ಕಂಥ ಮಳಿಗೆಗೆ, ಪ್ರತಿಯೊಂದು ಮಳಿಗೆಗೆ ಹೋದ್ರೆ ಒಂದೊಂದು ಜ್ಞಾನ ಭಂಡಾರ ಸಿಗುತ್ತೇನೋ ಅಂತ ಅನ್ಸುತ್ತೆ. ಬಹುಶಃ ನಿರಂತರವಾಗಿ ಬದಲಾಗ್ತಕ್ಕಂತಹ ಕಾಲಘಟ್ಟದಲ್ಲಿ ತಂತ್ರಜ್ಞಾನಗಳು ಬದಲಾಗತ್ತೆ ಅಥವಾ ಹೊಸ ಹೊಸ ಆವಿಷ್ಕಾರಗಳು ಬರಬಹುದು. ಈ ಮೇಳದ ಉದ್ದೇಶ ಇರುವ ಹಾಗೇನೆ ಒಂದು ಸುಸ್ಥಿರ ಆದಾಯ ಇರಬಹುದು, ಸೆಕೆಂಡರಿ ಕೃಷಿಯ ತಂತ್ರಜ್ಞಾನಗಳಿರಬಹುದು ಅಥವಾ ಮೌಲ್ಯವರ್ಧನೆ ಇರಬಹುದು, ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಕಳೆದ 3 ದಿವಸಗಳಿಂದ ನಡೀತಕ್ಕಂಥ ಮೇಳ ಕಳೆಗಟ್ಟಿದೆ ಅಂತ ಅನಿಸುತ್ತೆ. ಪ್ರತಿ ಮಳಿಗೆಗೆ ಹೋದ್ರೆ ನಮಗೆ ವಿಶೇಷವಾಗಿರ್ತಕ್ಕಂಥದ್ದು ಕಾಣುತ್ತೆ. ಒಂದೊಂದನ್ನು ಹೇಳ್ತಾ ಉಲ್ಲೇಖ ಮಾಡಿಕೊಳ್ಳೋದು ಕಷ್ಟ ಅನ್ಸುತ್ತೆ. ಆದ್ರೆ ಅಲ್ಲಿ ಬಂದಿರತಕ್ಕಂಥ ಮಳಿಗೆಯನ್ನ, ಆ ಮಳಿಗೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳಬೇಕು. ನಮ್ಮ ವೈಸ್ ಚಾನ್ಸಲರ್ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು, ಬಹುಶಃ ನಮ್ಮ ಜೊತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಕಲಿಕೆ ಅಂತ. ಒಂದು ಪುಟ್ಟ ಮಳಿಗೆಯನ್ನು ಹೇಗೆ ಹಾಕಬೇಕು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತಕ್ಕಂತಹ ಒಂದು ಸನ್ನಿವೇಶ. ಬರ್ತಕ್ಕಂಥ ರೈತರ ಜೊತೆ ಹೇಗೆ ಮಾತನಾಡಬೇಕು ಅಂತಕ್ಕಂಥದ್ದು ಒಂದು ಕಲಿಕೆ. ಅವರಿಗೆ ಏನನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಕಲಿಕೆ. ಈ ನಿಟ್ಟಿನಲ್ಲಿ ಈ ಮೇಳ ನಮಗೊಂದು ಒಳ್ಳೆಯ ಕಲಿಕೆಯ ಸ್ಥಳ ಆಗಿದೆ ಅಂತ ಅನ್ಸುತ್ತೆ. ಹಾಗೇನೆ ಬಂದಿರ್ತಕ್ಕಂತಹ ಎಲ್ಲ ರೈತರಿಗೆ ಒಂದಲ್ಲ ಒಂದು ಹೊಸ ಮಾಹಿತಿ ಖಂಡಿತವಾಗಿಯೂ ಇಲ್ಲಿ ಸಿಕ್ಕಿದೆ. ಕೆಲವು ಬೀಜಗಳಿರಬಹುದು, ಕೆಲವು ಗಿಡಗಳಿರಬಹುದು, ಕೆಲವು ಮೆಷಿನರಿಗಳಿರಬಹುದು, ಕೆಲವು ಹೊಸ ತಂತ್ರಜ್ಞಾನ, ರೋಗ ಕೀಟ ನಿಯಂತ್ರಣದ ಹಿನ್ನೆಲೆಯಲ್ಲಿ ತಂತ್ರಜ್ಞಾನಗಳಿರಬಹುದು, ಎಲ್ಲ ರೀತಿಯಾಗಿರ್ತಕ್ಕಂತಹ ಮಾಹಿತಿಗಳು ಈ ಮೇಳದಲ್ಲಿ ನಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಆ ನಿಟ್ಟಿನಲ್ಲಿ ಅವು ಸಿಕ್ಕಿದೆ ಅಂತ ಆದ್ರೆ ಇಷ್ಟೆಲ್ಲ ಶ್ರಮ ಹಾಕಿದ್ದಕ್ಕೆ ಅದು ಸಾರ್ಥಕ ಅಂತ ಅನ್ಸುತ್ತೆ. ಬಹುಶಃ ಈ ದೊಡ್ಡ ಮೇಳದ ಹಿನ್ನೆಲೆಯಲ್ಲಿ ಏನು ಒಂದು ದೊಡ್ಡ ಪಡೆಯನ್ನ ಡಾಕ್ಟರ್ ಹೇಮ್ಲಾ ನಾಯಕರು ಹಾಗೂ ಅವರ ತಂಡ ನಿರಂತರವಾಗಿ ಶ್ರಮಿಸಿ ಅದನ್ನು ಕಟ್ಟಿಕೊಟ್ಟಿದೆ, ಅವರಿಗೆ ಮತ್ತೊಂದು ಬಾರಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಬಹುಶಃ ನನ್ನ ಗುರುಗಳು ಹೇಳ್ತಕ್ಕಂಥದ್ದನ್ನ ಒಂದ್ಸಲ ನಿಮ್ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಅನ್ಸುತ್ತೇನೆ. ಒಂದು 3 ಸೂತ್ರವನ್ನ ನಮ್ಮ ಗುರುಗಳು ಹೇಳ್ತಿದ್ರು, ಕೃಷಿ ಋಷಿ ಪುರುಷೋತ್ತಮರಾಯರು, ಅದನ್ನ ಮತ್ತೆ ಒಂದ್ಸಲ ನಿಮ್ಮೆಲ್ಲರ ಮುಂದೆ ನೆನಪು ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೀನಿ. ಒಬ್ಬ ರೈತ ಅನ್ಕೊಂಡವನು ಪ್ರಾರಂಭದಲ್ಲಿ ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಹೊಟ್ಟೆ ಬಗ್ಗೆ ಯೋಚನೆ ಮಾಡಬೇಕು ಅಂತ. ನಮ್ಮ ಹೊಟ್ಟೆ ತುಂಬಿಕೋಬೇಕು, ಹೊಟ್ಟೆ ತುಂಬಿಕೋಬೇಕು ಅಂತ ಆದ್ರೆ ಏನ್ ಬೆಳಿಬೇಕು? ಬಹುಶಃ ಆಹಾರ ಧಾನ್ಯಗಳು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಸಂಗತಿ. ಆ ಹಿನ್ನೆಲೆಯಲ್ಲಿ ನಮಗೆ ಬಹುಶಃ ಆಹಾರ ಧಾನ್ಯಗಳಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯಗಳನ್ನ ತೋರಿಸುವಂತ ಒಂದು ಪ್ರಯತ್ನ ಈ ಮೇಳದಲ್ಲಾಗಿದೆ. ಅದು ಭತ್ತ ಇರಬಹುದು ಅಥವಾ ಸಿರಿಧಾನ್ಯಗಳು, ತೃಣಧಾನ್ಯಗಳಿರಬಹುದು. ಈ ವರ್ಷ ಹೇಳಿ ಕೇಳಿ ನಮಗೆ ಇಂಟರ್ನ್ಯಾಷನಲ್ ಮಿಲೆಟ್ ಇಯರ್, ಅದರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಒಟ್ಟು ಫೋಕಸ್ ಏನಿದೆ ಅದು ಆಹಾರದ ಮೇಲೆ ಇರಬೇಕು ಅಂತ. ಎರಡನೇದಾಗಿರ್ತಕ್ಕಂಥದ್ದು ಹೊಟ್ಟೆ ತುಂಬಿದೆ ಅಂದಮೇಲೆ ಜೋಬು ತುಂಬಬೇಕು ಅಂತ. ಅದ್ರ ಮೇಲ್ಗಡೆ ಒಂದು ಸಣ್ಣ ಜೋಬ್ ಇದೆ, ನಮ್ಮ ಅಂಗಿನಲ್ಲಿ ಜೋಬ್ ಇದೆ, ಬೇರೆಯವ್ರ ಜೋಬ್ ಇದೆ. ಈ ಜೋಬು ತುಂಬಬೇಕು ಅಂತ ಆದ್ರೆ ಯಾವುದೇ ಎಲ್ಲ ರೀತಿಯ ಅಂತಹ ಕೃಷಿ ಬೆಳೆಗಳನ್ನ, ಕ್ಯಾಶ್ ಬೆಳೆಗಳನ್ನ, ಬೆಳೆ ಹಣ ತರ್ತಕ್ಕಂಥ ಬೆಳೆಯನ್ನ ನಾವು ಬೆಳಿಬಹುದು. ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಇವರ ಭಾಷಣದ ನಂತರ ಕೃಷಿ ಮೇಳದಲ್ಲಿ ಸುಮಾರು 108 ಮಳಿಗೆಗಳು ಭಾಗವಹಿಸಿದ್ದವು. ಉತ್ತಮ ಪ್ರದರ್ಶನವನ್ನು ನೀಡಿದ ಮಳಿಗೆಗಳಿಗೆ ಹಾಗೂ ಪ್ರಾತ್ಯಕ್ಷಿಕೆಯನ್ನು ನೀಡಿದವರಿಗೆ ಕೃಷಿ ವಿಶ್ವವಿದ್ಯಾಲಯವು ಪ್ರಶಸ್ತಿಯನ್ನು ನೀಡಿ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಕೃಷಿ ಮತ್ತು ತೋಟಗಾರಿಕಾ ಮೇಳ 2023 ಈ ಕಾರ್ಯಕ್ರಮದಲ್ಲಿ, ಅಂದರೆ 17, 18, 19, 20 ಈ ಕಾರ್ಯಕ್ರಮದಲ್ಲಿ ಸುಮಾರು 108 ಮಳಿಗೆಗಳು ಭಾಗವಹಿಸಿದ್ದವು. ಈ ಕುರಿತು ಅವರ ಅನಿಸಿಕೆಗಳು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಇರುವಂತಹ ಬೆಳೆ, ಬಟ್ ನಾವು ಎಲ್ಲ ರೈತರ ತಾಕಗಳಿಗೆ ಹೋದಾಗ ನೋಡ್ತಾ ಇರ್ತೀವಿ, ಎಲ್ಲ ರೈತರುಗಳು ಏಕ ಬೆಳೆಯಾಗಿ ಇದನ್ನ ಪರಿವರ್ತನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಬಹಳ ರೈತರಿಗೆ ಹೇಳೋದೇನು ಅಂದ್ರೆ, ಅಡಿಕೆಯಲ್ಲಿ ನೀವು ಅಂತರ ಬೆಳೆಗಳು, ಈ ಎಳೆ ವಯಸ್ಸಿನ ತೋಟಗಳಲ್ಲಿ ಅಂತರ ಬೆಳೆಗಳಾಗಿ ನೀವು ಬಾಳೆ, ಪಪ್ಪಾಯ, ನುಗ್ಗೆ, ತರಕಾರಿ ಬೆಳೆಗಳು ಹಾಗೂ ಹೂವಿನಗಳನ್ನು ಮಾಡೋದ್ರಿಂದ ನೀವು ಪ್ರಾರಂಭಿಕ ಹಂತದಲ್ಲಿ ರೈತರಿಗೆ ನಮ್ಮ ಅಡಿಕೆಯಿಂದ ಯಾವುದೇ ರೀತಿಯ ಲಾಭ ಇರುವುದಿಲ್ಲ. ಈ ರೀತಿಯಾಗಿ ಎಳೆ ವಯಸ್ಸಿನ ತೋಟಗಳಲ್ಲಿ ನೀವು ಅಂತರ ಬೆಳೆಗಳನ್ನು ಮಾಡ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ನಾವು ಆದಾಯವನ್ನು ಕೂಡ ನಿರೀಕ್ಷಿಸಬಹುದು. ನನ್ನ ಹೆಸರು ಡಾಕ್ಟರ್ ಹರಿಪ್ರಸಾದ್ ಕೆ. ನಾನು ಸಸ್ಯರೋಗಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ನವಿಲೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮಲ್ಲಿ ಇರುವಂತಹ ಮಳಿಗೆ, ಇವರು ನಮ್ಮ ಅಂತಿಮ ವರ್ಷದ ಕೃಷಿ ಬಿಎಸ್ಸಿ ಕೃಷಿ ವಿದ್ಯಾರ್ಥಿಗಳು. ಇವರು ಅವರ ಒಂದು ಅಧ್ಯಯನದ ಭಾಗವಾಗಿ ಕೊನೆಯ ವರ್ಷದಲ್ಲಿ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಒಂದು ಕೋರ್ಸ್ ನ ತಗೋತಾರೆ. ಆ ಕೋರ್ಸ್ ಅಲ್ಲಿ ಶಿಲೀಂದ್ರನಾಶಕ ಮತ್ತು ದುಂಡಾನುನಾಶಕಗಳಾದ ಟ್ರೈಕೋಡರ್ಮ ಮತ್ತು ಸೂಡೋಮನಾಸ್ ಎಂಬ ಎರಡು ಸೂಕ್ಷ್ಮ ಜೀವಿ ರೋಗಗಳನ್ನು ಅವರೇ ತಯಾರು ಮಾಡಿ ನಂತರ ಅದನ್ನ ರೈತರಿಗೆ ಉಪಯೋಗ ಆಗೋತರ ಅದನ್ನ ಮಲ್ಟಿಪ್ಲೈ ಮಾಡಿ ನಂತರ ಅದನ್ನ ಮಾರಾಟ ಮಾಡ್ತಾರೆ. ಸೊ ಈ ಒಂದು ಕೋರ್ಸ್ ಅಲ್ಲಿ ಅವರಿಗೆ ಹೇಗೆಲ್ಲ ಸೂಕ್ಷ್ಮ ಜೀವಿಗಳನ್ನ ಬೆಳೆಯೋದು ಅಥವಾ ಮುಂದೆ ಅವ್ರು ಹೇಗೆ ಸ್ವಂತ ಎಂಟರ್ಪ್ರಿನರ್ ಆಗ್ಬಹುದು ಅಂತ ಅವ್ರಿಗೆ ಒಂದು ಲೈಕ್ ನಾವು ತರಬೇತಿ ಕೊಡ್ತೀವಿ ನಮ್ಮ ಒಂದು ಮಹಾವಿದ್ಯಾಲಯದಿಂದ. ಈ ಕೋರ್ಸ್ ನ ಅವಧಿ 6 ತಿಂಗಳವರೆಗೆ ಇರುತ್ತೆ. ಅಂಡ್ 6 ತಿಂಗಳು ಅಷ್ಟರಲ್ಲಿ ಇವ್ರಿಗೆ ಏನ್ ಬೆನಿಫಿಟ್ ಬರುತ್ತಲ್ಲ ಅದು 75% ವಿದ್ಯಾರ್ಥಿಗಳಿಗೆ ಕೊಟ್ಟು ಇನ್ 25% ವಿಶ್ವವಿದ್ಯಾಲಯಕ್ಕೆ ಕೊಡುತ್ತೆ. ನನ್ನ ಹೆಸರು ಧನುಷ್ ಡಿಪಿ, ಅಂತಿಮ ವರ್ಷದ ಕೃಷಿ BSc ಅಗ್ರಿ ಕೃಷಿ ವಿದ್ಯಾರ್ಥಿ. ನಾವಿಲ್ಲಿ ಚೋಟಿ ಪ್ರೋಗ್ರಾಮ್ ಅಂತ ಬರುತ್ತೆ, ELP ಅರ್ನ್ ವೈ ಲರ್ನ್ ಪ್ರೋಗ್ರಾಮ್ ಅಂತ, ಅದು ಪ್ಯಾಥಾಲಜಿ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀವಿ ನಾವು. ಇದರಿಂದ ತುಂಬ ಯೂಸ್ ಇದೆ ಸರ್, ನಮ್ಮ ಫಾರ್ಮರ್ಸಿಗೆ ತುಂಬ ಅಂದರೆ ತುಂಬಾ ಯೂಸ್ ಇದೆ. ಟ್ರೈಕೋಡರ್ಮ ಸೂಡೋಮನಸ್ ಬಹಳ ಕೆಲಸ ಮಾಡುತ್ತೆ. ನನ್ನ ಇಚ್ಛೆ ಏನಂದರೆ ಅದನ್ನು ಯೂಸ್ ಮಾಡಿ ಅನ್ನೋದು ಒಂದಷ್ಟೇ ಸರ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಿಂಧು ಅಂತ, ನಾನು ಫೈನಲ್ ಇಯರ್ BSc ಅಗ್ರಿ ಸ್ಟೂಡೆಂಟು. ನಾವಿಲ್ಲಿ HOT ಅಂತ ಕೋರ್ಸ್, ಫೈನಲ್ ಇಯರ್ ಕೋರ್ಸಿಗೆ ಜಾಯ್ನ್ ಆಗಿದ್ವಿ. ಇದರಲ್ಲಿ ಏನಂದರೆ ಬಯೋ ಫರ್ಟಿಲೈಸರ್ಸ್ ಲೈಕ್ ಸುಡೋಮನಸ್ ಮತ್ತು ಟ್ರೈಕೋಡರ್ಮನ ಪ್ರೊಡಕ್ಷನ್ ಮಾಡೋದು. ಇದ್ರ ಮೇನ್ ಯೂಸಸ್ ಏನಂದರೆ ಇವಾಗ ಅಡಿಕೆಯಲ್ಲಿ ಶುಂಠಿಲಾಗಿರ್ಬೋದು, ತುಂಬ ಬೆಳೆಗಳಲ್ಲಿ ತುಂಬ ರೋಗಗಳನ್ನ ನಾವು ನೋಡ್ಬೋದು. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಕೆಮಿಕಲ್ ಯೂಸ್ ಜಾಸ್ತಿ ಮಾಡ್ತಾರೆ ಫಾರ್ಮರ್ಸ್. ಇದನ್ನು ಮಾಡೋದ್ರಿಂದ ಕೆಮಿಕಲ್ ಯೂಸ್ನ ಕಂಟ್ರೋಲ್ ಮಾಡ್ಬೋದು ಅಂತ, ಅದರಿಂದ ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಶಶಿಕಲಾ ಕೋಲ್ಕರ್ ಅಂತ, ಸಹಾಯಕ ಪ್ರಾಧ್ಯಾಪಕರು ಸಸ್ಯ ತಳಿ ಅಭಿವೃದ್ಧಿ. ಇಲ್ಲಿ ನಾವು ತಂಬಾಕನ್ನ ಶಿವಮೊಗ್ಗ ಏರಿಯಾದಲ್ಲಿ ತುಂಬ ತಂಬಾಕು ಏರಿಯಾ ಇರೋದ್ರಿಂದ ತುಂಬ ತಂಬಾಕನ್ನೇ ಬೆಳೀತಾರೆ ಜನ. ಸೊ ಇದರಲ್ಲಿ ನಾವು ಇಲ್ಲಿ ಬಂದು ಸಿಗರೇಟ್ ತಂಬಾಕನ್ನ ಬೆಳಿತೀವಿ, ಅಂದರೆ ವರ್ಜಿನಿಯಾ ಅಥವಾ FCV ತಂಬಾಕು ಅಂತ ಹೇಳ್ತೇವೆ. ಅದರಲ್ಲಿ ತುಂಬ ವೆರೈಟೀಸ್ ಅಂದರೆ ಸುಧಾರಿತ ತಳಿಗಳದಾವೆ, ತೃಪ್ತಿ, ಸಹ್ಯಾದ್ರಿ, ಕಾಂಚನ್ ಅಂತೇಳಿ. ಆಮೇಲೆ ಇನ್ನೂ ಮುಂದುವರೆದು ಈಗ FCS4 ಅಂತಿದೆ, ಅದು ಇನ್ನೂ ಬಿಡುಗಡೆ ಹಂತದಲ್ಲಿದೆ. ಅದರಂತೆ ನಾವು ರೈತರಿಗೆ ಅನೇಕ ತಾಂತ್ರಿಕತೆಗಳನ್ನು ಸಹಿತ ಇಲ್ಲಿ ಹೇಳ್ತೀವಿ. ನಾವು ವೆಂಕಟೇಶ್ ಹುಬ್ಬಳ್ಳಿ ಅಂತ, ನಿರ್ದೇಶಕರು ಗೋಡಂಬಿ ಹಾಗೂ ಕೋಕೋ ಅಭಿವೃದ್ಧಿ ನಿರ್ದೇಶಾಲಯ, ಕೃಷಿ ಅವರು ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ, ಕೊಚ್ಚಿನ್. ನಾವು ಈ ಗೋಡಂಬಿಯನ್ನು 19 ರಾಜ್ಯಗಳಲ್ಲಿ ವಿಸ್ತರಣೆಯನ್ನು ಕೈಗೊಂಡಿದ್ದೇವೆ. ಇತ್ತೀಚೆಗೆ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳುವ ಮುಖಾಂತರ, ಅಂದರೆ ಈ ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್, ಇದರಲ್ಲಿ ಒಂದು ಗೋಡಂಬಿ ಹಾಗೂ ನಮ್ಮ ಕೋಕೋ ಒಂದು ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಗುಡ್ಡಗಾಡ ಜಮೀನೇ ಆಗಲಿ ಅಥವಾ ಇದಕ್ಕೆ ನಮ್ಮ ಗೋಡಂಬಿಗೆ ಹವಾಮಾನ ಯಾವುದೇ ವೈಪರೀತ್ಯ ಆಗೋದಿಲ್ಲ, ಬೇರೆ ಬೆಳೆಗಳಿಗೆ ಆಗದಂತೆ ಈ ಒಂದು ಒಂದು ಹಾರ್ಡಿ ಕ್ರಾಪ್ ಅಂತ ಹೇಳ್ಬೋದು ಕ್ಯಾಶು. ಇದರ ಕಾರಣ ನಮ್ಮ ಈ ಗೋಡಂಬಿಯನ್ನು ನಮ್ಮ ರಾಜ್ಯಗಳಲ್ಲಿ, ಕರ್ನಾಟಕ ರಾಜ್ಯಗಳಲ್ಲಿ ಸಹಿತ ಎಲ್ಲ ಜಿಲ್ಲೆಗಳಲ್ಲಿ ನಾವು ವಿಸ್ತರಣೆಯನ್ನು ಕೈಗೊಂಡಿದ್ದೇವೆ. ಜೊತೆಗೆ ಕೃಷಿ ಮೇಳದಲ್ಲಿ ಜಿಲ್ಲಾ ಮಟ್ಟದ ಶ್ವಾನ ಪ್ರದರ್ಶನವನ್ನು ಕೂಡ ಆಯೋಜಿಸಲಾಗಿತ್ತು. ಶ್ವಾನ ಪ್ರದರ್ಶನಕ್ಕೆ ಜಿಲ್ಲೆಯ ವಿವಿಧ ಕಡೆಗಳಿಂದ ಜನರು ಭಾಗವಹಿಸಿದ್ದರು. ಶ್ವಾನ ಪ್ರಿಯರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ, ನಮ್ಮ ಹೆಸರು ವಿವೇಕ್ ಅಂತ. ಇದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಆಗಿದೆ ಇದು, ಇದಕ್ಕೆ 4ನೇ ಬಾರಿ ಇದು ಕಾಂಪಿಟೇಷನ್ ಮಾಡ್ತಿದ್ದೀವಿ. ಇದು ಜರ್ಮನ್ ಶೆಪರ್ಡ್ ಅಂತ ತಳಿ, ಇದರ ಹೆಸರು ಆಲ್ಫಾ ಅಂತ. ಇವಾಗ ಒಂದು 3 ಶೋ ಆಗಿದೆ, ಇದು 4ನೇ ಶೋ ಅಟೆಂಡ್ ಮಾಡ್ತಿರೋದು. ಇದು ಚೆನ್ನಾಗಿರತ್ತೆ ಶೋ, ಇವತ್ತು ತುಂಬ ನಾಯಿಗಳು ಬರ್ತಿದ್ದಾವೆ, ಹಂಗೆ ಇದನ್ನು ಹೆಂಗೆ ಪಾರ್ಟಿಸಿಪೇಟ್ ಮಾಡತ್ತೆ ಅಂತ ನೋಡಬೇಕು, ಕಾಯ್ತಿದ್ದೀವಿ ಹೆಂಗಾಗತ್ತೆ ಅಂತ ಶೋ. ಇದು ಮೇಂಟೆನೆನ್ಸ್ ಮಾಡೋದು ಫುಡ್ ವೈಸು, 2 ಟೈಮ್ಸ್ ಫುಡ್ ಕೊಡ್ತೀವಿ ಇದಕ್ಕೆ. ಬೆಳಗ್ಗೆ ಲೆಟ್ಸ್ ಬೈಟು ಇಲ್ಲ ಅದ್ರ ಡಾಗ್ ಫುಡ್ ಬರುತ್ತೆ, ಅದ್ರ ಫುಡ್ ಹಾಕಬೇಕು. ಆಮೇಲೆ ಬಿಸಿಲು ಕಾಲದಲ್ಲೆಲ್ಲ ಸ್ವಲ್ಪ ಇದು ಏನು ಕರ್ಡ್ ರೈಸ್ ಎಲ್ಲ ಕೊಡಬೇಕಾಗತ್ತೆ ಅದಕ್ಕೆ, ಯಾಕಂದ್ರೆ ಸ್ವಲ್ಪ ತಂಪಾಗಿರಬೇಕು ಅಂತ. ಬೇರೆ ಟೈಮಲ್ಲೆಲ್ಲ ವೀಕ್ಲಿ ಟ್ವೈಸು ಎಗ್ ಇದು ಚಿಕನ್ ಹಾಕ್ತೀವಿ. ಆಮೇಲೆ ಡೈಲಿ ಮೊಟ್ಟೆ ಇರುತ್ತೆ, ಮೊಟ್ಟೆ ಹಾಕ್ಬೇಕಾಗತ್ತೆ. ಇದು ಎರಡು ಮೊಟ್ಟಾರು ಹಾಕ್ಬೋದು, ಒಂದು ಮೊಟ್ಟಾರು ಹಾಕ್ಬೋದು, ಎಷ್ಟು ಹಾಕ್ತೀವಿ ಫುಡ್ ವೈಸ್ ನೋಡಿಕೊಂಡ್ರೆ ಚೆನ್ನಾಗಿರತ್ತೆ. ಟ್ರೈನು ನಾವು ಸೆಲ್ಫ್ ಟ್ರೈನಿಂಗ್ ಕೊಟ್ಟಿರೋದು, ಎಲ್ಲೂ ಟ್ರೈನಿಂಗ್ ಕಳಿಸಿಲ್ಲ, ನಾವೇ ಟ್ರೈನಿಂಗ್ ಮಾಡ್ಕೊಂಡಿರೋದು. ನಾಯಿ ರೆಸ್ಪಾನ್ಸ್ ಯಾವ ಥರ ಇದೆ ಜನರದು ಈ ಒಂದು ಇದರಲ್ಲಿ ಮೇಳದಲ್ಲಿ? ಜನರು ನಾಯಿ ಹೆಂಗಿರುತ್ತೆ ಚೆನ್ನಾಗಿ, ಅದರ್ವೈಸ್ ಎಲ್ಲರೂ ನೋಡ್ಕೊಂಬರ್ತಾರೆ, ಎಲ್ಲ ನೋಡಿ ಹುಡ್ಕೊಂಬರ್ತಾರೆ. ನಾಯಿ ಹೆಂಗ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದ್ರ ಮೇಲೆ ಜನನೂ ಇಷ್ಟಪಡ್ತಾರೆ. ನಾಯಿ ಚೆನ್ನಾಗಿರ್ಬೇಕು, ನಾಯಿ ಚೆನ್ನಾಗಿ ನೋಡ್ಕೊಂಡ್ರೆ ಜನನೂ ಇಷ್ಟಪಡ್ತಾರೆ. ಶೋ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಮೇಂಟೆನೆನ್ಸ್ ಆಗಿದೆ. ಸೊ ಇಲ್ಲಿ ಡಾಕ್ಟರ್ಸ್ ಇರ್ಬೋದು ಅಥವಾ ಜೂನಿಯರ್ ಡಾಕ್ಟರ್ಸ್ ಎಲ್ಲ ಇದಾರೆ ಇಲ್ಲಿ. ಸೊ ತುಂಬಾ ಕ್ಲಿಯರ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಎಲ್ಲೂ ಗಲಭೆ ಮಾಡಿಕೊಂಡು ಜನರಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿಲ್ಲ. ತುಂಬಾ ಮೇಂಟೈನ್ ಮಾಡ್ತಿದ್ದಾರೆ. ಪ್ಲಸ್ ಡಾಗಿಗೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ಸ್ ಇದೆ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಇದೆ, ಜೊತೆಗೆ ಹಾಲ್ ಕೊಡ್ತಿದ್ದಾರೆ ಮತ್ತೆ ಒಂದು ಬೌಲ್ ಕೂಡ ಕೊಡ್ತಿದ್ದಾರೆ. ಫಸ್ಟ್ ಟೈಮ್ ಈ ಕಾಲೇಜ್ ಇಂದ ಮಾಡ್ತಿರೋ ಫಂಕ್ಷನ್, ಈ ಮೇಳದಲ್ಲಿ ಬರ್ತಿರೋದು ಫಸ್ಟ್ ಟೈಮ್. ನಾವು ಬಿಟ್ರೆ ಸ್ಟೇಟ್ ಲೆವೆಲ್ ಹಾಸನಕ್ಕೆ ಹೋಗಿದ್ವಿ, ಭದ್ರಾವತಿ ಶಿವಮೊಗ್ಗಕ್ಕೆ ಹೋಗಿ, ಶಿವಮೊಗ್ಗದಲ್ಲಿ ಎರಡು ಶೋ ಮಾಡಿದ್ವಿ. ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇತ್ತು, ಬಟ್ ಇಲ್ಲಿ ಒಂದ್ ಸ್ವಲ್ಪ ಕ್ಲಿಯರ್ ಮೇಂಟೆನೆನ್ಸ್ ಚೆನ್ನಾಗಿದೆ ಇಲ್ಲಿ. ನನ್ನ ಹೆಸರು ವಿಜಯ್ ಅಂತ ಹೇಳ್ಬಿಟ್ಟು, ಇಲ್ಲೇ ಒಳ ಶಿವಮೊಗ್ಗದಿಂದಾನೇ ಬಂದ ಇರೋದು. ಬಟ್ ಈ ಸಲ ಇಲ್ಲಿ ಬ್ರೀಡರ್ಗಳ ಶೋ ಅಲ್ಲ ಇದು ಅಂತ ಅಂದಿದ್ದಕ್ಕೋಸ್ಕರ ನಾವು ಮನೆಯಲ್ಲಿ ಸಾಕಿರೋ ನಾಯಿ ತಗೊಂಬಂದಿದೀವಿ. ಪ್ರತಿ ಸಲ ಡಾಗ್ ಶೋ ಹೋದಾಗ್ಲೂ ಬ್ರೀಡರ್ಗೋಸ್ಕರನೇ ಮಾಡ್ತಾ ಇದ್ರು, ಬಟ್ ಈ ಸಲ ಆತರ ಅಲ್ಲ ಇದು, ಬರೀ ಡಾಗ್ಗಳಿಗೆ ಡಾಗ್ಗಳ ಕ್ವಾಲಿಟಿ ನೋಡ್ಬಿಟ್ಟು ಈ ಸಲ ಇದು ಮಾಡ್ತೀವಿ, ಪ್ರೈಸ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇಲ್ಲಿಗೆ ಬಂದಿದೀವಿ. ಅದಕ್ಕೆ ಖುಷಿಯಾಗಿದೆ. ಈಗ ನೋಡ್ಬೇಕು ಈ ಸಲ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಆದ ತಕ್ಷಣನೇ ಯಾವ ತರ ಇದೆ ಏನು ಅಂತ ಗೊತ್ತಾಗತ್ತೆ. ಖುಷಿಯಾಗಿದೆ. ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ಈ ತರ ಮಾಡ್ತಾ ಇರೋದ್ರಿಂದ ಬಹಳ ಖುಷಿಯಾಗತ್ತೆ. ಇದೇ ತರ ಪ್ರತಿ ಸಲ ಮಾಡ್ತಾ ಇದ್ರೆ ಇನ್ನು ಎಲ್ಲರಿಗೂ ಡಾಗ್ ಶೋ ಸಾಕ ನಾಯಿಗಳು ಸಾಕೋರಿಗೂ ಖುಷಿ ಆಗತ್ತೆ. ಅವರು ಇಂಪ್ರೆಸ್, ಇನ್ನೂ ಸ್ವಲ್ಪ ಅವ್ರಿಗೆ ಇಂಪ್ರೆಸ್ ಬರುತ್ತೆ ಸಾಕ್ಬೇಕು ಅಂತ ಹೇಳ್ಬಿಟ್ಟು. ಅದೇ ಯಾವ ನಾಯಿ ಇದು? ಒಂದು ಜರ್ಮನ್ ಶೆಫರ್ಡ್ ತಗೊಂಬಂದಿದ್ದೀನಿ ನಾನು, 1 ಇಯರ್ ಇದೆ. ಫಸ್ಟ್ ಟೈಮ್ ತಗೊಂಬಂದಿದ್ದೀನಿ. ಈ ತರ ಶೋ ಮತ್ತೆ ಶಿವಮೊಗ್ಗದಲ್ಲಿ ಮಾಡ್ಬೇಕು. ಎಲ್ಲ ಡಾಗ್ ಶೋಗಳು ಅವರ ಆಂಗ್ಲೇಷನ್ ನೋಡ್ಬಿಟ್ಟು, ಇಲ್ಲ ಬ್ರೀಡರ್ಸ್ ಗಳು ಸಾಕಿರೋ ರೀತಿಯಲ್ಲಿ ನೋಡ್ಬಿಟ್ಟು, ಬರೀ ಬ್ರೀಡರ್ಸ್ ಗಳಿಗೆ ಹೋದ್ರೆ ಅದು ಸರಿಯಲ್ಲ. ಎಲ್ಲರಿಗೂ ಒಂದು ಇಂಪ್ರೆಸ್ ಆಗಿರ್ಲಿ, ಇಲ್ಲ ನಾನು ಸಾಕ್ಬೇಕು ಅನ್ನೋದು ಇರೋದು ಮೇನ್ ಆಗಿ ಈ ತರ ಶೋಗಳು ನಡೆದ್ರೆ ಮಾತ್ರ. ಸೊ ವಿ ಆರ್ ಹ್ಯಾಪಿ ವಿತ್ ದಿಸ್. ಕೃಷಿ ಮಹಾವಿದ್ಯಾಲಯ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಇದಕ್ಕೆ ಅಂದ್ರೆ, ಅವರು ಈಗ ನಾವು ಬೇರೆ ಕಡೆ ಡಾಗ್ ಶೋ ನೋಡಿದಾಗೆ ಅವರು ಬ್ರೀಡರ್ಸ್ ಗಳು ಸಾಕಿದ ರೀತಿ ಆಗಿರ್ಲಿ, ಅವ್ರು ನಿತ್ಕೊಂಡು ನಿಲ್ಸೋ ಆ ಒಂದು ಆ ಸ್ಟೈಲ್ ಆಗಿರ್ಲಿ, ಆ ಫಾರ್ಮೇಶನ್ ರೀತಿಯಲ್ಲಿ ಬರೀ ಕೊಡ್ತಾರೆ. ಬಟ್ ಇವ್ರು ಏನಿಲ್ಲ, ಇವ್ರು ಹೇಳಿರೋದು ಸರ್ ಡಾಗ್ ಇದು ಹೇಗಿದೆ ಹೆಲ್ತ್, ಮತ್ತೆ ಪ್ರತಿಯೊಂದು ಎಲ್ಲಾ ರೀತಿಯಾಗಿ ಡಾಗ್ ಹೇಗ್ ನೋಡಿ ನಾವು ಒಂದು ಪ್ರೈಸ್ ಕೊಡ್ಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ. ಸಂತೋಷ ಆಗಿದೆ. ಹಾ, ನಮ್ಗೆ ತುಂಬಾ ಸಂತೋಷ ಆಗಿದೆ. ನನ್ನ ಹೆಸರು ಮನ್ವಿತ್ ಅಂತ. ಈ ಬ್ರೀಡ್ ಬಂದು ಗ್ರೇಟ್ ಡೇನ್ ಅಂತ, ಲಾರ್ಜ್ ಬ್ರೀಡ್, ಬಟ್ ಇದು ಅಗ್ರೆಷನ್ ಅಷ್ಟು ಇರಲ್ಲ. ಸೊ ಯೂಸ್ಫುಲ್ ಫಾರ್ ಗಾರ್ಡಿಂಗ್, ಗಾರ್ಡಿಂಗ್ ಪರ್ಪಸ್ ಚೆನ್ನಾಗಿ ಮಾಡುತ್ತೆ. ಅದ್ ಬಿಟ್ರೆ ಇದನ್ನ ಥೆರಪಿ ಡಾಗ್ ಅಂತ ಕರೀತಾರೆ. ಮನುಷ್ಯರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಮನುಷ್ಯರಿಗೆ ಏನಾರ ಇದ್ರೆ ಸಾಂತ್ವನ ಮಾಡೋಕ್ಕೆಲ್ಲ ಇದನ್ನು ಉಪಯೋಗಿಸ್ತಾರೆ. ಅದ್ ಬಿಟ್ರೆ ಕೃಷಿ ಮೇಳ, ಅದೇ ಇಟ್ಸ್ ಬ್ಯೂಟಿಫುಲ್. ಅಂದ್ರೆ ಎಲ್ಲ ರೈತರಿಗೆ ಎಲ್ಲ ಹೆಲ್ಪ್ ಆಗುತ್ತೆ, ಎಲ್ಲ ತರದ್ ಬಂದಿರುತ್ತೆ, ಅಪ್ಲಯನ್ಸಸ್ ಅದು ಇದು ರೈತರಿಗೆ ಎಲ್ಲ ಆಫರ್ಸ್ ಎಲ್ಲ ಇರುತ್ತೆ. ಅದ್ ಬಿಟ್ರೆ ಪ್ಲಾಂಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್, ಚಿಕನ್ಸ್ ಎಲ್ಲ ಇರುತ್ತೆ. ಅಂದ್ರೆ ಈ ಶ್ವಾನ ಪ್ರದರ್ಶನಕ್ಕೆ ನೀವು ತಗೊಂಡು ಕರ್ಕೊಂಡ್ ಬಂದಿದ್ದೀರಲ್ಲ, ಏನ್ ಅನಿಸ್ತಿದೆ ನಿಮ್ ನಾಯಿ, ನಿಮ್ಮ ಒಂದು ಶ್ವಾನ ನೋಡಿ ಬೇರೆ ನಾಯಿ ಕಂಪೇರ್ ಮಾಡಿದಾಗ, ಈ ಒಂದು ಪ್ರದರ್ಶನ ಏನಕ್ಕೆ ಆಗಿರೋದ್ರಿಂದ ನಿಮ್ಗೆ ಆಗತಕ್ಕಂಥದ್ದು? ಅದೇ ಡಾಗ್ ಬ್ರೀಡ್ ಗಳ ಬಗ್ಗೆ ಹೇಳಕ್ಕೆ ಅಷ್ಟೇ, ಅದನ್ನ ಉಳಿಸೋಕೆ. ಆಮೇಲೆ ಡಾಗ್ಸ್ ನ ಸುಮ್ನೆ ಹಿಂಸೆ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು ಅವರಿಗೆ ಸಾಕಾದ್ರೆ ತಗೋಬೇಕು, ಮೈಂಟೈನ್ ಮಾಡಕ್ಕಾದ್ರೆ ತಗೋಬೇಕು. ಸುಮ್ನೆ ಮನೇಲಿ ಬಿಟ್ಟು ಹೋಗ್ಬಿಡ್ತಾರೆ, ಹಂಗ ಇರ್ಬಾರ್ದು. ಅದಕ್ಕೆ ಅಂತಾನೆ ಒಂದ್ ದಿನಕ್ಕೆ ಇಷ್ಟ ಟೈಮ್ ಅಂತ ಕೊಡ್ಬೇಕು, ಇಷ್ಟ ಟೈಮ್ ಅಂತ ಕೊಟ್ಬಿಟ್ಟು ಅದಕ್ಕೆ ಆದಂತ ಫುಡ್ ಇರುತ್ತೆ, ಅದನ್ನ ಹಾಕೋಬೇಕು ಅಷ್ಟೇ. ಟೈಮ್ ಎಷ್ಟು ವರ್ಷ? ಒಂದ್ ವರ್ಷ ಮೂರ್ತಿ. ಯಾವ ರೀತಿ ಇದನ್ನ ಮೈಂಟೈನ್ ಮಾಡ್ತಾ ಇದ್ದೀರಾ ತಾವು? ಇದು ಏನಿಲ್ಲ, ಈಸಿ ಮೇಂಟೆನೆನ್ಸ್. ಡ್ರೈ ಫುಡ್ ಬೇಕು ಅಷ್ಟೇ, ಡ್ರೈ ಫುಡ್ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಏನೋ ಮಾಡಕ್ಕಾಗಲ್ಲ. ನಾಯಿಗೆ ಇಷ್ಟೇ ಹಾಕ್ತಿದ್ದಾರೆ. ಈಗ ಬಿಸಿಲು ಜಾಸ್ತಿ ಆಗ್ತದೆ. ಹಾ, ಬಿಸಿಲುಗೆ ಏನು ಇಲ್ಲ, ಒಂದ್ ಡಬ್ ವಾಟರ್ ಇದ್ರೆ ಅದೇ ದೊಡ್ಡ ವಿಷಯ ನಾಯಿಗೆ, ಅದ್ರಲ್ಲಿ ಆಟ ಆಡ್ಕೊಂಡು ಆರಾಮಾಗಿರತ್ತೆ. ನನ್ನ ಹೆಸರು ಲೋಕೇಶ್ ಅಂತ, ನಾನು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ನಲ್ಲಿ ಶ್ವಾನ ದಳದಲ್ಲಿ ಕೆಲಸ ನಿರ್ವಹಿಸ್ತೇನೆ. ಸೊ ನಾನು ಗೌರಿ ಅಂತ ಶ್ವಾನ, ಆ ಶ್ವಾನದಲ್ಲಿ ಹ್ಯಾಂಡ್ಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಆ ಶ್ವಾನಕ್ಕೆ 10.5 ವರ್ಷ ವಯಸ್ಸಾಗಿದೆ, ಅಂದ್ರೆ ರಿಟೈರ್ಡ್ ಸಮಯ ಹತ್ರ ಬಂದಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿದೆ. ಸೊ ಇನ್ನೊಂದೇನಂದ್ರೆ ಅದು ಬಂದು ಕ್ರೈಮ್ ಡಿಟೆಕ್ಷನ್ ಅಂತ, ಅಂದ್ರೆ ಅಪರಾಧ ಪತ್ತೆ, ಅದೇ ಕಳ್ಳತನ ಆಗ್ಲಿ ಮರ್ಡರ್ ಆಗ್ಲಿ ಆದಂತ ಸಮಯದಲ್ಲಿ ಸೊ ಅವ್ರನ್ನ ಪತ್ತೆ ಮಾಡುವಂತ ಕಾರ್ಯಕ್ಕೆ ಇದನ್ನು ಬಳಸ್ತೇವೆ. ನಮ್ಮಲ್ಲಿ 4 ಡಾಗ್ ಗಳಿದೆ, ಅದರಲ್ಲಿ ಗೌರಿ ಒಂದು ಕೂಡ, ಇನ್ನೊಂದು ಜಾಕಿ ಅಂತ ಹೇಳಿ ಡೋಬರ್ಮೆನ್ ತಳಿಯೋದು, ಅದು ಕೂಡ ಕ್ರೈಮ್ ಡಿಟೆಕ್ಷನ್. ಸೊ ಅದು ಇವತ್ತೊಂದು ಕೇಸ್ ಇರೋದ್ರಿಂದ ಕೋಣಂದೂರ್ನ ಅಲ್ಲಿಗೆ ತೆರಳಿದೆ, ಹಾಗಾಗಿ ಈ ಶೋನಲ್ಲಿ ಭಾಗವಹಿಸಿಲ್ಲ. ಇನ್ನು 2 ಶೋನಗಳು ಬಂದು ಲ್ಯಾಬ್ರಡಾರ್ ರಿಟ್ರೀವರ್. ಸೊ ಅದರಲ್ಲಿ ಒಂದು ಜಾನು ಅಂತ, ಒಂದು ಹಂಸ ಅಂತ. ಜಾನು ಬಂದು ಈಗ ಒಂದು 2 ಇಯರ್ಸ್, ಹಂಸ ಬಂದು 6 ಇಯರ್ಸ್. ಸೊ ಅವೆರಡು ಕೂಡ ಸ್ಫೋಟಕ ಪತ್ತೆ. ಸೊ ನಾವು ಬಾಂಬ್ ಅಂತ ಬಳಸೋದಿಲ್ಲ, ಸ್ಫೋಟಕ ಪತ್ತೆಯನ್ನು ಆ ಕಾರ್ಯವನ್ನು ನಿರ್ವಹಿಸ್ತವೆ. ವಿ ಐ ಪಿ ಬಂದಂಥ ಸಮಯದಲ್ಲಿ, ಮತ್ತೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ಗಳು, ಮತ್ತೆ ಏರ್ಪೋರ್ಟ್, ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸೊ ಆ ಶ್ವಾನಗಳು ಕಾರ್ಯನಿರ್ವಹಿಸ್ತವೆ. ನನ್ನ ಹೆಸರು ವಿನಯ್ ಅಂತ. ಈ 3 ದಿನದಿಂದ ನಡೀತಿರುವ ಕೃಷಿ ಮೇಳಕ್ಕೆ ಇವತ್ತು ಶ್ವಾನ ಪ್ರದರ್ಶನ ಇತ್ತು. ಅದಕ್ಕೋಸ್ಕರ ನಮ್ಮ ನಾಯಿ ಶಿಡ್ಜು, ಅಂದ್ರೆ ಶಿಡ್ಜು ತಳಿಯ 3 ವರ್ಷದ ಜಾಕಿ ಅಂತ ಇದ್ರ ಹೆಸರು, ಕರ್ಕೊಂಬಂದಿದ್ದೀನಿ. ಜಿಲ್ಲಾ ಮಟ್ಟದ್ದು ನಡೀತಿರೋದ್ರಿಂದ ಬರೀ ಸ್ವಲ್ಪ ಶ್ವಾನಗಳು ಬಂದಿದ್ದಾವೆ. ರಾಜ್ಯ ಮಟ್ಟದ್ದು ಮಾಡಿದ್ರೆ ಇನ್ನೂ ಚಂದ ಇರ್ತಿತ್ತು. ಕಾಂಪಿಟೇಷನ್ ತುಂಬಾ ಚಂದ ನಡೆಸ್ಕೊಡ್ತಿದ್ದಾರೆ. ಪೊಲೀಸ್ ಶ್ವಾನಗಳು ಬಂದಿದ್ವು, ತುಂಬಾ ಪ್ರದರ್ಶನ ಚಂದ ಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕು ಇನ್ನು ಯಾವ ರೀತಿ ಅಂತ, ಯಾಕಂದ್ರೆ ಈ ಸ್ಟಾರ್ಟ್ ಆಗಿದ್ರಿಂದ ಯಾವ್ದೇ ತರ ಬರ್ತಿದ್ದಾವೆ ಅನ್ಸುತ್ತೆ. ಇನ್ನು ಹೊಸ ಹೊಸ ತಳಿಯ ನಾಯಿಗಳಾಗ್ಲಿ ಶ್ವಾನಗಳಾಗ್ಲಿ ಬರ್ತಿದ್ದಾವ ಅನ್ಸುತ್ತೆ. ಇನ್ನು ನೋಡ್ಬೇಕು ಸರ್, ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿದೆ ಕಾಂಪಿಟೇಷನ್. ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ ನಾವು, ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಮುಂಚೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರ? ಹೌದು ಸರ್, ಇದು 4ನೇ ಸತಿ ಪಾರ್ಟಿಸಿಪೇಟ್ ಮಾಡಿದೆ. ಇದು ಮುಂಚೆ ರಾಜ್ಯ ಮಟ್ಟದಲ್ಲಿ ಸೆಕೆಂಡ್ ಪ್ರೈಸ್ ಎಲ್ಲ ತಗೊಂಡಿದ್ದೆ. ಈಗ ಜಿಲ್ಲಾ ಮಟ್ಟದಲ್ಲ ಶಿವಮೊಗ್ಗದಿಂದ ನಾವು ಬಂದಿದ್ದೀವಿ ಸರ್. ಬೇರೆ ಕಡೆ ಆಗಿರೋ ಕರ್ಕೊಂಡು ಹೋಗ್ತಿದ್ದಿಲ್ಲ, ಶಿವಮೊಗ್ಗದಲ್ಲಿ ನಡೆಯೋದ್ರಿಂದ ನಾವು ಕರ್ಕೊಂಡು ಬಂದಿದ್ವಿ. ಏನನ್ಸುತ್ತೆ ನಿಮಗೆ ಕೃಷಿ ಮೇಳದಲ್ಲಿ ಬಂದು ಈ ರೀತಿಯಾದ ಒಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅಂದ್ರೆ ಸರ್? ಇದು ಇಂತಹ ನಾಯಿಗಳನ್ನ ನಾವು ಮನೇಲಿ ಇಟ್ಟಿ ಸಾಕಿರೋದ್ರಿಂದ ಹೊರಗಡೆ ವಾತಾವರಣನೇ ಗೊತ್ತಿರಲ್ಲ. ಈ ತರ ಕರ್ಕೊಂಡ್ ಬರೋದ್ರಿಂದ ಸ್ವಲ್ಪ ಅದಕ್ಕೆ ಹೆದರಿಕೆ ಅನ್ನೋದೆಲ್ಲ ಹೋಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡ್ ಬಂದಿರ್ತೀವಿ. ಸ್ವಲ್ಪ ವಾತಾವರಣ ಚೇಂಜ್ ಆಗುತ್ತೆ, ಒಂದೇ ಕಡೆ ಮನೇಲಿ ಇರೋದ್ರಿಂದ ಸ್ವಲ್ಪ ಹೊರಗಡೆ ಕರ್ಕೊಂಡ್ ಬರೋದ್ರಿಂದ ಬೇರೆ ನಾಯಿಗಳ ನೋಡೋದ್ರಿಂದ ಭಯಾಗಿ ಅನ್ನೋದೆಲ್ಲ ಹೋಗುತ್ತೆ. ಇವು ಹೋಮ್ ಮೇಡಿಂಗ್ ಅಂತಾನೆ ಸಾಕೋದು. ಸ್ವಲ್ಪ ಈ ತರದೆಲ್ಲ ಕರ್ಕೊಂಡ್ ಬಂದಾಗ ಸ್ವಲ್ಪ ಹೊರಗಡೆ ವಾತಾವರಣ ಎಲ್ಲ ಅಡ್ಜಸ್ಟ್ ಆಗುತ್ತೆ, ಅದಕ್ಕಂತಾನೆ ಕರ್ಕೊಂಡ್ ಬರ್ತೀವಿ. ಜೊತೆಗೆ ನಿವೃತ್ತರಾಗಿರುವ 5 ಹಿರಿಯ ಪ್ರಾಧ್ಯಾಪಕರಿಗೆ ಅವರ ಸುದೀರ್ಘ ಸೇವೆಗಾಗಿ ವಿಶ್ವವಿದ್ಯಾಲಯದಿಂದ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ಇದಾದ ಬಳಿಕ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಆರ್ಸಿ ಜಗದೀಶ್ ರವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಇಲ್ಲಿ ಅಡಿಕೆ ಸಂಶೋಧನೆ ಕೇಂದ್ರದಲ್ಲಿ ಆಗಿರುವ ಸಂಶೋಧನೆಗಳು ಸಾವಯವ ಸಂಶೋಧನೆ ಕೇಂದ್ರದಲ್ಲಿ ಆಗಿರುವುದು, ಯಾಕೆ ಸಾವಯವ ಸಂಶೋಧನೆ ಅಂತ ಹೇಳಿದ್ರೆ ನಾವು ಸುಮಾರು 400 ರೈತರಿಗೆ ಹೊಲದಲ್ಲಿ ಸಾವಯವ ಸಂಶೋಧನೆಯನ್ನ ಮಾಡ್ತಾ ಇದ್ದೀವಿ. ಏನ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ನಾವು ಇಲ್ಲಿ ಬಿಂಬಿಸಿದ್ದೇವೆ. ಅದೇ ರೀತಿ ಗೋಡಂಬಿನಲ್ಲಿ ನಾವು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿದ್ದೀವಿ. ಈ ವರ್ಷ ಪೆಡಿಗ್ರಿ ಬ್ಲಾಕ್ ಅನ್ನ ಮಾಡ್ತೇವೆ, ಸುಮಾರು ಹೊಸ ತಳಿಗಳನ್ನ ಇಲ್ಲಿ ಪರಿಚಯ ಮಾಡಿದ್ವಿ. ಸುಮಾರು 80,000 ಸಸಿಗಳು ನಮಗೆ ಮಾರಾಟಕ್ಕೆ ಲಭ್ಯವಿದೆ, ಅದರ ಮೌಲ್ಯವರ್ಧನೆಯನ್ನು ಸಹ ನಾವು ಇಲ್ಲಿ ವರ್ಷ ರಿಪೀಟ್ ಮಾಡಿದ್ವಿ. ಅಂದ್ರೆ ನಮ್ಮ ಮುಖ್ಯ ಅಡಿಕೆ, ಸಾವಯವ, ಗೋಡಂಬಿ, ಮೀನುಗಾರಿಕೆ ಮತ್ತು ಹೀಗೆ ಪ್ರಪಂಚಗಳು ಬಹಳಷ್ಟು ವ್ಯವಸ್ಥಿತವಾಗಿ ನಿರೂಪಣೆಯಾಗಿದ್ದಾವೆ. ಈ ಸಂದರ್ಭದ ಎಲ್ಲ ಮುಖ್ಯಸ್ಥರಿಗೂ ಧನ್ಯವಾದಗಳನ್ನ ಹೇಳುತ್ತೇನೆ. ಅದೇ ರೀತಿ ಎಲ್ಲ ವಿಭಾಗಗಳ ಮುಖ್ಯಸ್ಥರುಗಳು ಬಹಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಮತ್ತೆ ಎಲ್ಲ ನಮ್ಮ ಸಂಶೋಧನಾ ಕೇಂದ್ರಗಳಿಂದ ಬಂದಿದೆ, ಮೂಡಿಗೆರೆಯಿಂದ ಬಂದಿದ್ದಾರೆ, ಬ್ರಹ್ಮಾವರದಿಂದ ಬಂದಿದ್ದಾರೆ, ಮತ್ತೆ ಕತ್ತಲಗೆರೆಯಿಂದ ಬಂದಿದ್ದಾರೆ, ಹಿರಿಯೂರಿಂದ ಬಂದಿದೆ. ಎಲ್ಲ ಕೇಂದ್ರಗಳು ಅವರ ಸಂಶೋಧನಾ ಕೇಂದ್ರದಲ್ಲಿ ಆಗಿರುವ ಸಂಶೋಧನೆಯನ್ನ ಮತ್ತು ವಿಸ್ತರಣೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಸ್ಥಾನದಲ್ಲಿ ನಿರೂಪಣೆ ಮಾಡಿದ್ದಾರೆ, ಅದನ್ನು ಸಹ ನೀವೆಲ್ಲ ಸವಿದಿದ್ದೀರಿ. ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರಗಳ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ 4 ಕೃಷಿ ವಿಜ್ಞಾನ ಕೇಂದ್ರಗಳು ಬಹಳಷ್ಟು ಅತ್ಯುತ್ತಮವಾದ ಕೃಷಿ ವಿಜ್ಞಾನ ಕೇಂದ್ರಗಳು. ಸುಮಾರು 400,000 ಜನರಿಗೆ, ಪ್ರತಿಯೊಂದು ಕೃಷಿ ವಿಜ್ಞಾನ ಕೇಂದ್ರ 1,00,000 ರೈತರನ್ನ ತಲುಪ್ತಾ ಇದೆ ಇವತ್ತು ಅಂತ ಹೇಳಿದ್ರೆ ಯಾರಾದ್ರೂ ಹೇಳಿದ್ರು ನಾವು ಎದೆ ಮುಟ್ಕೊಂಡು ಹೇಳ್ಬೋದು. ನಾವು 400,000 ರೈತರನ್ನ ಬೀಜದ ಮೂಲಕ, ಗೊಬ್ಬರದ ಮೂಲಕ, ಸಸಿಗಳ ಮೂಲಕ, ವಾಟ್ಸಪ್ ಮೂಲಕ, ಟ್ರೈನಿಂಗ್ ಮೂಲಕ ತಲುಪ್ತಾ ಇರೋದು ನನಗೆ ವಿಶ್ವವಿದ್ಯಾಲಯ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ಇವೆಲ್ಲ ವಿಜ್ಞಾನ ಕೇಳಿದ ಗಣ್ಯರಿಗೂ ಸಹ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಟಿಎಲ್ಪಿ ಪ್ರೋಗ್ರಾಮ್ ಅನ್ನ ಎಲ್ಲ ಕಾಲೇಜಿನಲ್ಲಿ ಮಾಡಿದ್ದೇವೆ. ನಮ್ಮ ಕೋರಿಕೆ ಏನಿತ್ತು ಅಂದ್ರೆ ಎಲ್ಲ ಡೀಮ್ಸ್ ಅವರಿಗೆ ಅವರು ಏನು ಇಎಲ್ಪಿ ಮಾಡ್ತಾರೆ, ಒಂದು ಮಾಡೆಲ್ ಇಎಲ್ಪಿ ನ ನಮ್ಮ ಪ್ರದರ್ಶನ ಮಾಡಬೇಕಂತ. ಎಲ್ಲ 4 ಕಾಲೇಜುಗಳ ವಿದ್ಯಾರ್ಥಿಗಳು ಬಹಳ ಯಶಸ್ವಿಯಾಗಿ ಇಎಲ್ಪಿ ಪ್ರೋಗ್ರಾಮ್ ಅನ್ನ ಡಿಪಿಕ್ಟ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಹನಿಬೆ ಆಗಿರ್ಬೋದು, ಆಮೇಲೆ ಮೂಡಿಗೆರೆಯಲ್ಲಿ ಪುಷ್ಪ ಕೃಷಿ ಆಗಿರ್ಬೋದು, ಹಿರಿಯೂರಿನಲ್ಲಿ ಅಣಬೆ ಬೇಸಾಯ ಮತ್ತು ಪದ್ದಂಪೇಟೆಯಲ್ಲಿ ಅರಣ್ಯ ವಸ್ತುಗಳ ಬಗ್ಗೆ ಬಹಳಷ್ಟು ಅಚ್ಚುಕಟ್ಟಾಗಿದ್ದಾರೆ. ಇಲ್ಲಿ ಒಂದು ವಿಚಾರ ಅಂದ್ರೆ ಈ ಕೃಷಿ ಮತ್ತು ತೋಟಗಾರಿಕೆ ಮೇಳಗಳು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆ ಆಗ್ತದೆ, ಹೊಸ ಉದ್ಯಮಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಅವ್ರಿಗೆ ಒಂದು ಪ್ರೇರಣೆ ಆಗ್ತದೆ. ಆ ದೃಷ್ಟಿಯಿಂದ ಪ್ರತಿ ದಿವಸ ಸುಮಾರು 50 ವಿದ್ಯಾರ್ಥಿಗಳು ನಮ್ಮ ಎಲ್ಲಾ ಸಂಶೋಧನಾ ಕಾಲೇಜುಗಳಲ್ಲಿ ಬಂದು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದು ನಮ್ಮ ಯಶಸ್ವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೆ. ಸಂಶೋಧನಾ ಕೇಂದ್ರಗಳ ADRಗಳು ಇದ್ದಾರೆ, ಅವರು ಸಹ ಬಹಳಷ್ಟು ಮುತುವರ್ಜಿ ತಗೊಂಡು ಅಲ್ಲಿನ ಎಲ್ಲ ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡಿದ್ದಾರೆ. ಅವರೆಲ್ಲ ನಾವು ಇಲ್ಲೆಲ್ಲ ನೋಡಿದ್ದೇವೆ. ಸೊ ಈಗ ಹೊಸದಾಗಿ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಈ ವರ್ಷ ಇನಿಶಿಯೇಷನ್ ಮಾಡಿದ್ದು ಜಲಾನಯನ ಒಂದು ಪರ್ಮನೆಂಟ್ ಧನಂಜಯವರ ನೇತೃತ್ವದಲ್ಲಿ ಮಾಡಿದರೆ ಅದು ಬಹಳಷ್ಟು ಜನರನ್ನ ಆಕರ್ಷಿಸಿತು. ಇವತ್ತು ರೈತರ ಆದಾಯ ದ್ವಿಗುಣ ಆಗಿರ್ಬೇಕಂದ್ರೆ ಜಲಾನಯನ ಪ್ರದೇಶ ಅಭಿವೃದ್ಧಿ, ಸಮಗ್ರ ಕೃಷಿ ಪದ್ಧತಿಗಳನ್ನು ನಾವು ಮಾಡಿದ್ರೆ ಮಾತ್ರ ನಮ್ಮ ಕೃಷಿ ಆದಾಯ ಡಬಲ್ ಆಗ್ತದೆ. ಇಲ್ಲಿ ಮೊದಲನೇ ಬಾರಿಗೆ ನಾವು ಪರ್ಮನೆಂಟ್ ಸ್ಟಾಲ್ ಅನ್ನ ಜಲಾನಯನದಲ್ಲಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರ ಏನ್ ಮಾಡಿದ್ದಾರೆ ಅಂದ್ರೆ ಪರ್ಮನೆಂಟ್ ವರ್ಷದ ಎಲ್ಲಾ ಕಾಲದಲ್ಲೂ ಪ್ರದರ್ಶಿತವಾದ ತರಕಾರಿ ಮತ್ತು ಪುಷ್ಪ ಕೃಷಿಯನ್ನು ನಾವು ಮಾಡಿದ್ದಾರೆ. ಅದು ವರ್ಷದ ಎಲ್ಲಾ ಕಾಲಗಳು ನಮ್ಮ ಶಿವಮೊಗ್ಗ ನವಲೆ ಕ್ಯಾಂಪಸ್ಗೆ ಬಂದ್ರೆ ಪ್ರತಿಯೊಬ್ಬರು ವೀಕ್ಷಿಸಬಹುದಾದ ಸ್ಥಳ ಅಂತ ಹೇಳಿದ್ರೆ ನಮ್ಮ ಲೈಬ್ರರಿ ಸುತ್ತ ಇರುವಂತ ಅದನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅವರ ಮುಖ್ಯಸ್ಥರು ಮತ್ತು ಹೇಮನ ನಾಯಕ್ ಅವರ ಆಶಯದಂತೆ ಮಾಡಿದ್ದಾರೆ.

ಬಾಕಿನ ಮೇಲಾಡಿ ಒಳ ಕೊಡೋ ಬಂಡಾರ ಚೆಲ್ಲಡತ್ತ ಬಂಡಾರ ಚೆಲ್ಲಡತ್ತ ನನ್ನವ ಕೆಂಡ ಗಣ್ಣಲೆ ನೋಡತ್ತ ಚೆಲ್ಲಡತ್ತ ನನ್ನವ ಕೆಂಡ ಗಣ್ಣಲೆ ನೋಡತ್ತ ಹುಡುಗೆಯ ನೋಟ ದಿನಾರ ಚಂದದಲ್ಲಿ ನಗುನಾರಿ ಬಂಡಾರ ಚೆಲ್ಲಡತ ನನ್ನವ್ವ ಕೆಂಡ ಗಣ್ಣಲೆ ನೋಡತ ಚೆಲ್ಲಡತ ನನ್ನವ್ವ ಕೆಂಡ ಗಣ್ಣಲೆ ನೋಡತ ನಗುನರಿಯಮ್ಮ ಊರಿ ಮಕದೂರ ಮುಂದೆ ಗಂಡನ ಶಿರವಾಯಿ ಬಂಡಾರ ಚೆಲ್ಲಡತ ಬಂಡಾರ ಚೆಲ್ಲಡತ ನನ್ನವ್ವ ಕೆಂಡ ಬಂಡಾರ